tondo de mexer. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ಹತ್ತಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರಿಂದ ಮಾಹಿತಿಯನ್ನು ತಿಳಿಯೋಣ. ನಂತರ ಶೇಂಗಾ ಬೆಳೆಯಲ್ಲಿ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸೋಣ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೀಠಧಾರಣೆಯನ್ನು ಹಾಗೂ ಗಂಗಾವತಿ ತಾಲೂಕಿನ ಹುಲಿಹೈದರ್ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳೋಣ. ರೈತ ಬಾಂಧವರೇ, ಹಾಗಾದರೆ ಬನ್ನಿ, ಮೊದಲಿಗೆ ಹತ್ತಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಎಲ್ಲ ರೈತ ಬಾಂಧವರಿಗೂ ಹಾಗೂ ರೈತ ಮಹಿಳೆಯರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀವಾಣಿ ಜಿಎನ್ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹತ್ತಿ ಬೆಳೆಯಲ್ಲಿ ಬರುವ ರಸ ಹೀರುವ ಕೀಟಗಳ ಸಮಗ್ರ ನಿರ್ವಹಣೆ ಬಗ್ಗೆ ನೋಡೋಣ. ಈಗ ಎಲ್ಲ ರೈತರು ತಮ್ಮ ಹೊಲದಲ್ಲಿ ಹತ್ತಿಯನ್ನು ಬಿತ್ತಿದ್ದೀರಿ ಆಲ್ರೆಡಿ. ಈಗ ಒಂದು ತಿಂಗಳದವರೆಗೂ ಆಗಿರುತ್ತೆ ರೈತರು ಬಿತ್ತಿ. ಸೊ ಈಗ ಬಿಟಿ ಹತ್ತಿ ಬಂದಾಗಿಂದ ಏನಾಗಿದೆ ಅಂತಂದರೆ ಸ್ವಲ್ಪ ಕಾಯಿಕೊರಕದ ಬಾಧೆ ಕಡಿಮೆ ಆಗಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ರಸ ಹೀರುವ ಕೀಟಗಳ ಬಾಧೆ ಸ್ವಲ್ಪ ಬಿಟಿ ಹತ್ತಿ ಮೇಲೆ ಜಾಸ್ತಿ ಆಗಿದೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಮುಂಚಿತವಾಗಿ ಬೀಜೋಪಚಾರ ಒಂದು ಬರುತ್ತೆ. ಈ ರಸ ಹೀರುವ ಕೀಟಗಳಲ್ಲಿ ಪ್ರಮುಖವಾಗಿ ಬರುವುದು ಅಂತಂದರೆ ಮೂರು ರಸ ಹೀರುವ ಕೀಟಗಳು ಬರ್ತವೆ. ಒಂದು ಥ್ರಿಪ್ಸ್ ನುಸಿ ಅಂತ ಬರುತ್ತೆ, ಇನ್ನೊಂದು ಹಸಿರು ಜಿಗ್ಗಿ ಹುಳು ಅಂತ ಬರುತ್ತೆ, ಸಸ್ಯ ಹೇನು ಅಂತ ಬರುತ್ತೆ, ಕೆಲವು ಭಾಗಗಳಲ್ಲಿ ಬಿಳಿ ನೊಣನೂ ಬರುತ್ತೆ, ಆಮೇಲೆ ಹಿಟ್ಟು ತಿಗಣೆ ಅಂತ ಬರುತ್ತೆ. ಇದು ಕೆಲವು ಭಾಗಗಳಲ್ಲಷ್ಟೇ ಬರುತ್ತೆ. ಸೊ ಈ ರಸ ಹೀರುವ ಕೀಟಗಳಲ್ಲಿ ಹಸಿರು ಜಿಗ್ಗು ಹುಳು ಇರ್ಬೋದು ಅಥವಾ ಥ್ರಿಪ್ಸ್ ನುಸಿ ಇರ್ಬೋದು ಅಥವಾ ಎಫಿಡ್ಸ್ ಇರ್ಬೋದು. ಇವೇನು ಮಾಡ್ತವೆ ಅಂದರೆ ಹಸಿರು ಜಿಗ್ಗು ಹುಳು ಆಮೇಲೆ ಥ್ರಿಪ್ಸ್ ನುಸಿ ಈ ಎಲೆಯ ಕೆಳಭಾಗದಲ್ಲಿ ಉಳ್ಕೊಂಡ್ಬಿಟ್ಟು ಎಲೆ ಕೆಳಭಾಗದಿಂದ ರಸ ಹೀರ್ತಾ ಬರ್ತವೆ. ಸೊ ಈ ರಸ ಹೀರೋದ್ರಿಂದ ಏನಾಗುತ್ತಂದ್ರೆ ಹಸಿರು ಜಿಗ್ಗು ಹುಳು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ ರಸ ಹೀರಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಈ ಬಾರ್ಡ್ಸ್ ಅಲ್ಲೆಲ್ಲ ಮಾರ್ಜಿನ್ಸ್ ಅಲ್ಲಿ ಫಸ್ಟಿಗೆ ಹಳದಿ ಬಣ್ಣಕ್ಕೆ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಎಲೆಗಳು. ನಂತರ ಸ್ವಲ್ಪ ದಿನ ಹೋದ್ಮೇಲೆ ಅದು ಬ್ರೌನ್ ಕಲರ್ ಅಂದ್ರೆ ಕಂದು ಬಣ್ಣಕ್ಕೆ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ನಾವು ಹೊಲಕ್ಕೆ ಹೋಗ್ಬಿಟ್ಟು ಇದು ರಸ ಹೀರುವ ಕೀಟ ಹಾವಳಿ ಜಾಸ್ತಿ ಆಗಿದೆ ಅಂತ ನೋಡಿದ್ರೆ ಸೊ ಅಲ್ಲಿ ಏನು ಕಾಣಿಸುತ್ತಂದ್ರೆ ಒಂಥರ ಸುಟ್ಟೋತ್ತರ ಈ ಗಿಡ ಕಂಪ್ಲೀಟ್ ಆಗಿ ಸುಟ್ಟೋತ್ತರ ನಮಗೆ ಲಕ್ಷಣ ಕಂಡು ಬರುತ್ತೆ. ಸೊ ಆವಾಗ ನಾವು ರಸ ಹೀರುವ ಕೀಟಗಳು ಜಾಸ್ತಿ ಆಗಿದೆ ಅಂತ ಅನ್ಕೋಬಹುದು. ನೆಕ್ಸ್ಟ್ ಬಂದು ಥ್ರಿಪ್ಸ್ ನುಸಿ ಅಂತ ಬರುತ್ತೆ. ಸೊ ಇದು ಸಹ ಎಲೆ ಕೆಳಭಾಗದಲ್ಲಿ ಕೂತ್ಕೊಂಡ್ಬಿಟ್ಟು ಈ ರಸವನ್ನ ಹೀರ್ಬಿಟ್ಟು ಡ್ಯಾಮೇಜ್ ಅನ್ನು ಮಾಡ್ತದೆ. ಸೊ ಈ ಥ್ರಿಪ್ಸ್ ನುಸಿ ಬಾಧೆ ಜಾಸ್ತಿ ಆದಾಗ ಇಲ್ಲಿ ಎಲೆಗಳು ಏನಾಗ್ತಾವ ಅಂದ್ರೆ ಒಂಥರ ಸಿಲ್ವರಿ ಕಲರ್ ಕಾಣಿಸ್ತವೆ. ಹಿಂದೆ ತಿರುಗಿಸಿ ನೋಡಿದ್ರೆ ಒಂಥರ ಎಲೆಗಳೆಲ್ಲ ಬಿರುಸಾಗಿರ್ತವೆ ರಸ ಹೀರೋದ್ರಿಂದ. ಸೊ ಇದು ಥ್ರಿಪ್ಸ್ ನುಸಿಯ ಬಾಧೆಯ ಲಕ್ಷಣ. ನಂತರ ಎಫಿಡ್ಸ್ ಅಂತ ಬರುತ್ತೆ, ಸಸ್ಯ ಹೇನು. ಸೊ ಇದೇನು ಮಾಡುತ್ತೆ ಅಂತಾರೆ ಎಲೆ ಕೆಳಭಾಗ ಇರ್ಬೋದು, ದೇಟುಗಳಿರ್ಬೋದು ಅಥವಾ ಎಲೆಯ ಕುಡಿ ಇರ್ಬೋದು. ಸೊ ಅಲ್ಲೆಲ್ಲ ಇವು ಒಂಥರ ಮುತ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ಗುಂಪುಗಳಲ್ಲಿ ಕುಂತು ರಸವನ್ನು ಹೀರ್ತವೆ. ಅದರ ಜೊತೆಗೆ ಏನು ಮಾಡ್ತವೆ ಅಂತಂದರೆ ಹನಿಡಿವು ಅಂತೇಳಿ ಸಿಹಿಯಾದ ಅಂಟಿನ ಪದಾರ್ಥವನ್ನು ಬಿಡ್ತವೆ. ಆ ಅಂಟಿನ ಪದಾರ್ಥವನ್ನು ಬಿಟ್ಬಿಟ್ಟು ಏನಾಗುತ್ತೆ ಅಂತ ಅಂಟಿನ ಪದಾರ್ಥದ ಮೇಲೆ ಒಂದು ಕಪ್ಪು ಬೂಸ್ಟ್ ಫಂಗಸ್ ಅದು ಬೆಳ್ಕೊಂತದೆ. ಆ ಫಂಗಸ್ ಬೆಳ್ಕೋದ್ರಿಂದ ಏನಾಗುತ್ತಂದ್ರೆ ಇದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂದರೆ ಫೋಟೋಸಿಂಥಸಿಸ್ ಕಡಿಮೆ ಆಗಿಬಿಟ್ಟು ಈ ಬೆಳವಣಿಗೆ ಕುಂಠಿತ ಆಗ್ಬಿಡುತ್ತೆ. ಸೊ ಈ ಥರ ಇದು ಎಫಿಡ್ಸ್ ಏನಿರುತ್ತಲ್ಲ ಅದು ಬಾಧೆಯನ್ನು ಉಂಟು ಮಾಡ್ತದೆ. ನಂತರ ಇದು ಮೇಜರ್ ಏನು ಪೆಸ್ಟ್ ಅಲ್ಲ, ಮೇಜರ್ ಹುಳು ಅಲ್ಲ, ಬಿಳಿ ನೊಣ ಇರ್ಬೋದು ಅಥವಾ ಹಿಟ್ಟು ತಿಗಣೆ ಇರ್ಬೋದು ಅಲ್ಲಲ್ಲಿ ಬರ್ತವೆ. ಸೊ ಇವು ಸಹ ರಸ ಹೀರುವ ಹುಳುಗಳು. ಬಿಳಿ ನೊಣಗಳು ಏನು ಮಾಡ್ತಾವಂದರೆ ಇವನು ಸಹ ಎಲೆಗಳ ಕೆಳಭಾಗದಲ್ಲಿ ಕೂತ್ಕೊಂಡ್ಬಿಟ್ಟು ರಸ ಹೀರಿ ಹಾನಿಯನ್ನು ಉಂಟು ಮಾಡ್ತವೆ. ಇನ್ನೊಂದು ಏನಂತಂದರೆ ಮುಖ್ಯವಾದದ್ದು ಈ ಬಿಳಿ ನೊಣ ಒಂದು ರೋಗವನ್ನು ಹರಡ್ತದೆ. ಸೊ ಅದು ಲೀಫ್ ಕರ್ಲ್ ಅಂತೇಳಿ, ಎಲೆ ಸುತ್ತು ರೋಗ ಅಂತೇಳಿ, ಸೊ ಅದನ್ನು ಹರಡ್ತದೆ. ಸೊ ಇದು ಈ ಭಾಗದಲ್ಲಿ ಜಾಸ್ತಿ ಇಲ್ಲ. ನಂತರ ಹಿಟ್ಟು ತಿಗಣೆ ಅಂತಲೂ ನಾವು ಎಲ್ಲಾದರೂ ನೋಡ್ಬೋದು, ಬಿಳಿ ಕಲರಲ್ಲಿ ಬರುತ್ತೆ. ಸೊ ಅದು ಕಂಪ್ಲೀಟಾಗಿ ಎಲೆ ಇರ್ಬೋದು, ದೇಟುಗಳಿರ್ಬೋದು, ಕಂಪ್ಲೀಟ್ ಗಿಡದ ಮೇಲೇ ಮುತ್ಕೊಂಡ್ಬಿಟ್ಟು ರಸವನ್ನು ಹೀರಿ ಹಾನಿಯನ್ನು ಉಂಟು ಮಾಡ್ತವೆ. ಸೊ ಇವು ಈ ಹತ್ತಿಯಲ್ಲಿ, ಬಿಟಿ ಹತ್ತಿಯಲ್ಲಿ ಬರುವಂತಹ ರಸ ಹೀರುವ ಹುಳುಗಳು. ಸೊ ಈ ಹುಳುಗಳ ನಿರ್ವಹಣೆ ಯಾವ ಥರ ಮಾಡಬೇಕು ಅಂತಂದರೆ, ಮೊದಲನೇದು ಬೀಜೋಪಚಾರ. ಆಲ್ರೆಡಿ ಬೀಜೋಪಚಾರ ಮಾಡಿದ್ದು ಬೀಜ ಇದ್ದರೆ ನಾವು ಹಾಗೇ ಬಿತ್ತನೆ ಕೈಗೊಳ್ಬೋದು. ಇಲ್ಲ ಅಂತಂದರೆ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬೀಜವನ್ನು ನಾವು 10 ಗ್ರಾಮ್ ಇಮ್ಡಾಕ್ಲೋಪ್ರಿಡ್ 70 WS ಅಥವಾ 5 ಗ್ರಾಮ್ ಥೈಮೆಥಾಕ್ಸಮ್ 70 WS ಅದರಿಂದ ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಮೊದಲನೇ ಹಂತದಲ್ಲಿ ಅಂದರೆ 1 ತಿಂಗಳವರೆಗೂ ಬರುವಂತಹ ರಸ ಹೀರುವ ಕೀಟಗಳನ್ನು ನಾವು ನಿರ್ವಹಣೆಯನ್ನು ನಿರ್ವಹಿಸ್ಬೋದು, ನಿಯಂತ್ರಣವನ್ನು ಕೈಗೊಳ್ಬೋದು. ನಂತರ ಇದಾದಮೇಲೂ ಸಹ ಈ ರಸ ಹೀರುವ ಕೀಟಗಳು ಕಾಣಿಸಿದ್ವಪ್ಪ ಅಂತಂದರೆ ನಾವು ಕೀಟನಾಶಕದ ಸಿಂಪರಣೆಯನ್ನು ಕೈಗೊಳ್ಬೋದು. ಸೊ ಕೀಟನಾಶಕಗಳ ಸಿಂಪರಣೆ ಅಂತಂದರೆ 5% ಬೇವಿನ ಬೀಜದ ಕಷಾಯ, ಅದಂದರೆ ಮೊದಲನೇ ಹಂತದಲ್ಲಿ. ಜಾಸ್ತಿ ಮಟ್ಟದಲ್ಲಿ ಹಾನಿ ಇಲ್ಲ ಅಥವಾ ಜಾಸ್ತಿ ಮಟ್ಟದಲ್ಲಿ ಅದರದ್ದು ಸಂಖ್ಯೆ ಜಾಸ್ತಿ ಇಲ್ಲ ರಸ ಹೀರುವ ಕೀಟಗಳದ್ದು ಅಂತಂದರೆ ಬೇವಿನ ಬೀಜದ ಕಷಾಯವನ್ನು ನಾವು ಸಿಂಪರಣೆಯನ್ನು ಕೈಗೊಳ್ಬೋದು. ನೆಕ್ಸ್ಟ್ ಇದರದ್ದು ಹಾವಳಿ ಜಾಸ್ತಿ ಆಯಿತು ಅಥವಾ ಇದರದ್ದು ಕೀಟಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಉಪಯೋಗ ಮಾಡ್ಬೋದು. ಯಾವುವು ಅಂತಂದರೆ, ಒಂದು ಫಿಪ್ರೋನಿಲ್ ಅಂತ ಸಿಗುತ್ತೆ, ಅದು 1 mL/L ನೀರಿಗೆ ಸಿಂಪರಣೆ ಮಾಡಿ ಬೆರೆಸಿ ಸಿಂಪರಣೆ ಮಾಡ್ಬೋದು. ಅಥವಾ ಅದಿಲ್ಲ ಅಂತಂದರೆ ಅಷ್ಟಮಪ್ರಿಡ್ ಅಂತ ಸಿಗುತ್ತೆ, ಅದು 5 ಲೀಟರ್ ನೀರಿಗೆ 1 ಗ್ರಾಮ್. ಅಥವಾ ಥೈಮೆಥಾಕ್ಸಮ್ ಅಂತ ಸಿಗುತ್ತೆ, ಇದು ಸಹ 1 ಗ್ರಾಮ್ ಪ್ರತಿ 5 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೇಕು. ಇನ್ನೊಂದು ಏನು ಮುಖ್ಯವಾದ ವಿಷಯ ರೈತರ ತಲೆಯಲ್ಲಿ ಇಟ್ಕೋಬೇಕು ಅಂತಂದರೆ, ಇದು ಮಿನಿಮಮ್ ಆಗಿ ನಾವು 1 ಎಕರೆಗೆ 200 ಲೀಟರ್ ನೀರು ಸಿಂಪರಣಾ ದ್ರಾವಣವನ್ನು ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕು. ಯಾಕಂತಂದರೆ ಅಷ್ಟು ನಾವು ಯೂಸ್ ಮಾಡಿದರೆ ಮಾತ್ರ ನಮಗೆ ಯೂನಿಫಾರ್ಮ್ ಆಗಿ 1 ಎಕರೆ ಕವರ್ ಮಾಡಲಿಕ್ಕೆ ಆಗುತ್ತೆ. ಸೊ 1 ಎಕರೆಗೆ 200 ಲೀಟರು ಅಥವಾ 1 ಹೆಕ್ಟರ್ಗೆ 500 ಲೀಟರ್ ಸಿಂಪರಣಾ ದ್ರಾವಣವನ್ನು ನಾವು ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಾವು ಈ ರಸ ಹೀರುವ ಕೀಟಗಳನ್ನು ಈ ಬಿಟಿ ಹತ್ತಿಯಲ್ಲಿ ನಿರ್ವಹಣೆಯನ್ನು ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ಡಾಕ್ಟರ್ ಶ್ರೀವಾಣಿ ಜಿಎನ್ ಅವರಿಂದ ಹತ್ತಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ಕುರಿತು ಮಾಹಿತಿಯನ್ನು ಪಡೆದಿರಿ. ಈಗ ಕೇಳ ಶೇಂಗಾ ಬೆಳೆಯಲ್ಲಿ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಶೇಂಗಾ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಜಿತ್ ಕುಮಾರ್ ಅವರಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ನಮಸ್ಕಾರ ಅಜಿತ್ ಕುಮಾರ್ ಅವರೇ. ನಮಸ್ತೆ ಸರ್. ಹೇಳಿ ಅಜಿತ್ ಕುಮಾರ್ ಅವರೇ, ಮೊದಲನೇದಾಗಿ ಶೇಂಗಾ ಬೆಳೆಗೆ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಯಾವ್ಯಾವ ಬರ್ತಾವಂತೀರಿ? ರೈತ ಬಂದವರಿಗೆಲ್ಲ ನಮಸ್ಕಾರ. ಈ ಶೇಂಗಾ ಬೆಳೆಯು ಈ ಭಾಗದ ಒಂದು ಪ್ರಮುಖವಾದ ಬೆಳೆಯಾಗಿರ್ತದೆ. ಈ ಬೆಳೆಯನ್ನು ನಾವು ಮುಂಗಾರು ಹಂಗಾಮಿನಲ್ಲಿ, ಹಿಂಗಾರು ಹಾಗೂ ಬೇಸಿಗೆ ಹಂಗಾಮಿನಲ್ಲೂ ಸಹ ನಾವು ಸಾಮಾನ್ಯವಾಗಿ ಬೆಳೀತಾ ಇದ್ದೀವಿ. ನಾವು ಇದನ್ನು ಎಣ್ಣೆಕಾಳು ಬೆಳೆ ಅಂತ ಹೇಳಿದ್ರು ಸಹ, ಬಟ್ ಈ ಭಾಗದ ರೈತರಿಗೆ ಅಥವಾ ಜನಗಳಿಗೆ ಏನಪ್ಪ ಆಗುತ್ತೆ ಅಂದರೆ ದಿನನಿತ್ಯ ಆಹಾರ ಪದಾರ್ಥದಲ್ಲಿ ನಾವು ಅದನ್ನು ಸದಾ ಒಂದು ಚಟ್ನಿ ಪುಡಿಯಾಗಿ ಬಳಸ್ತಾ ಇರ್ತೀವಿ. ಆದ್ದರಿಂದ ಇದು ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಈಗ ನಾವು ಈ ಬೆಳೆಗೆ ಬರುವಂಥ ಪ್ರಮುಖ ರೋಗಗಳು ಮತ್ತು ಆ ರೋಗಗಳು ಯಾವ ರೀತಿ ನಾವು ಅದನ್ನು ಗುರುತಿಸ್ಬೋದು ಅಥವಾ ಲಕ್ಷಣಗಳು ಯಾವ ರೀತಿ ಇರುತ್ತೆ ಹಾಗೂ ಇವನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅಂತ ನೋಡಬೇಕು ಅಂತಂದರೆ, ಮೊದಲನೇದಾಗಿ ಸಸಿ ಕೊಳೆಯುವ ರೋಗ ಅಥವಾ ಸಸಿ ಸಾಯುವ ರೋಗ ಅಂತ ಹೇಳ್ತೀವಿ, ಅಥವಾ ಬೀಜ ಸಾಯುವ ರೋಗ, ಸಸಿ ಕೊಳೆಯುವ, ಬೀಜ ಕೊಳೆಯುವ ರೋಗ ಹಾಗೂ ಸಸಿ ಸಾಯುವ ರೋಗ ಅಂತ ನಾವು ಮೊದಲನೇದಾಗಿ ಹೇಳ್ತೀವಿ. ಈ ರೋಗ ನೋಡ್ತು ಅಂತಂದ್ರೆ ಈ ರೋಗವನ್ನು ಉಂಟು ಮಾಡುವಂತಹ ಶಿಲೀಂಧ್ರ ಮಣ್ಣಿನಲ್ಲಿ ಸಾಮಾನ್ಯವಾಗಿ ಜೀವನ ನಡೆಸ್ತಾ ಇರುತ್ತೆ. ಅದರ ಜೊತೆಗೆ ನಾವು ಉಪಯೋಗಿಸುವಂತಹ ಬೀಜದಿಂದನೂ ಸಹ